ಇದುವರೆಗೆ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳು. ಕೃಷಿ ರಂಗ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೂಳೆ ಮತ್ತು ಕೀಲು ಮರು ಜೋಡಣೆ ಸೆಂಟರ್ ಹಾಸನದಲ್ಲಿ ಕೀಲು ಮತ್ತು ಮೂಳೆ ತಜ್ಞರೆಂದು ಹೆಸರುವಾಸಿಯಾಗಿ ಪ್ರಸಿದ್ಧಿ ಪಡೆದಿರುವ ಡಾಕ್ಟರ್ ರಾಮಕೃಷ್ಣ ಭಟ್ರವರ ಸಾರಥ್ಯದಲ್ಲಿ ಅವರ ಮಗ ಡಾಕ್ಟರ್ ನಿಖಿಲ್ ಭಟ್ರವರು ಹೇಮಾವತಿ ಆಸ್ಪತ್ರೆಯಲ್ಲಿ ಸದಾ ಲಭ್ಯವಿರುತ್ತಾರೆ. ಇವರು ವಿದೇಶದಲ್ಲಿ ನುರಿತ ತಜ್ಞರೊಂದಿಗೆ ಪರಿಣತಿ ಪಡೆದು ಈಗ ಹೇಮಾವತಿ ಆಸ್ಪತ್ರೆಯಲ್ಲಿ ಮೂಳೆ ಮತ್ತು ಕೀಲು ಮರು ಜೋಡಣೆ ತಜ್ಞರಾಗಿದ್ದು 100ಕ್ಕೂ ಹೆಚ್ಚು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್ ಅನ್ನು ಯಶಸ್ವಿಯಾಗಿ ಮಾಡಿ ಪ್ರಸಿದ್ಧಿ ಪಡೆದ ಇವರು ಎಲ್ಲಾ ವಯಸ್ಸಿನ ರೋಗಿಗಳಿಗೂ ಕೀಲು ಮರು ಜೋಡಣೆ ಮಾಡಲು ಲಭ್ಯವಿರುತ್ತಾರೆ. ಸಂಪರ್ಕಿಸಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೂಳೆ ಮತ್ತು ಕೀಲು ಮರು ಜೋಡಣೆ ಸೆಂಟರ್ ಉತ್ತರ ಬಡಾವಣೆ ಹಾಸನ. ಕರೆ ಮಾಡಿ 08172267656. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗದಲ್ಲಿ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಮೇಳದ ಅಂಗವಾಗಿ ನೀಡುವ 2021 ಸಾಲಿನ ರಾಜ್ಯಮಟ್ಟದ ಕ್ಯಾನ್ ಬ್ಯಾಂಕ್ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿ ಪುರಸ್ಕೃತರಾದ ಆಲೂರು ತಾಲೂಕು ಯಡೂರು ಗ್ರಾಮದ ರೈತ ಮಹಿಳೆ ವೈಜೆ ಮಂಜುಳಾ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕಿನ ಯಡೂರು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ವೈಜಿ ಮಂಜುಳಾ ಅವರು ನಮ್ಮೊಂದಿಗೆ ಇದ್ದಾರೆ. ಮಂಜುಳಾ ಅವರಿಗೆ 2021 ಸಾಲಿನ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಆಯೋಜನೆ ಮಾಡತಕ್ಕಂತಹ ಕೃಷಿ ಮೇಳದಲ್ಲಿ ಕೆನರಾ ಬ್ಯಾಂಕ್ ಪ್ರಾಯೋಜಿತ ಕ್ಯಾನ್ ಬ್ಯಾಂಕ್ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿ, ಇದು ರಾಜ್ಯಮಟ್ಟದ ಪ್ರಶಸ್ತಿ ಬಂದಿದೆ. ಅದಕ್ಕೆ ಕಾರಣ ಇವರು ಕೃಷಿಯಲ್ಲಿ ಅಳವಡಿಕೆಯನ್ನ ಮಾಡಿಕೊಂಡಿರತಕ್ಕಂತಹ ಸಮಗ್ರ ಕೃಷಿ ಪದ್ಧತಿಗಳು. ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಕೆಯನ್ನ ಮಾಡಿಕೊಂಡು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಹೆಚ್ಚು ಬೆಳೆಯನ್ನ ಬೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಅದರಲ್ಲಿ ಯಶಸ್ಸನ್ನು ಕೂಡ ಪಡೆದುಕೊಂಡಿದ್ದಾರೆ. ಹೇಗೆಲ್ಲ ಯಶಸ್ಸನ್ನ ಪಡೆದುಕೊಂಡಿದ್ದಾರೆ, ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಅವರಿಂದಾನೇ ಈಗ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಂಜುಳಾ ಅವರೇ. ನಮಸ್ತೆ ಸರ್. ಮೊಟ್ಟ ಮೊದಲ ಬಾರಿಗೆ ತಮಗೆ ಅಭಿನಂದನೆಗಳು. ಯಾಕೆ ಅಂತ ಹೇಳಿದ್ರೆ ಕ್ಯಾನ್ ಬ್ಯಾಂಕ್ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿ ನಿಮಗೆ ಲಭಿಸಿದೆ, ಹಾಗಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ನಮ್ಮ ಹಾಸನ ಜಿಲ್ಲೆಯ ರೈತರ ಪರವಾಗಿ ತಮಗೆ ಅಭಿನಂದನೆಗಳು. ತುಂಬಾ ಥ್ಯಾಂಕ್ಸ್. ಮಂಜುಳಾ, ಕೃಷಿ ಎಷ್ಟು ವರ್ಷ ಆಯ್ತು ನೀವು ಪ್ರಾರಂಭ ಮಾಡಿ? 9 ವರ್ಷ ಆಯ್ತು ಸರ್. 9 ವರ್ಷ ಆಯ್ತು. ಅದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ? ಸರ್, ನಾ BSc ಮಾಡ್ತಿದ್ದೆ, ಅದಾದ ನಂತರ ಕೃಷಿಗೆ ಬಂದಿದ್ದು. BSc ನಂತರ ಮುಂದಕ್ಕೆ ಓದ್ಲಿಲ್ವಾ? ಇಲ್ಲ ಸರ್, ನನಗೆ ಇಂಟ್ರೆಸ್ಟ್ ಬರಲಿಲ್ಲ, ಅಗ್ರಿಕಲ್ಚರ್ ಕಂಟಿನ್ಯೂ ಮಾಡ್ಬೇಕಂತ ಅನಿಸ್ತು. ಸೊ ಹಂಗಾಗಿ ಅಗ್ರಿಕಲ್ಚರ್ ಎಂಟರ್ ಆದೆ ಸರ್. ಕೃಷಿ ಬಗ್ಗೆ ಯಾಕೆ ಅಷ್ಟು ಆಸಕ್ತಿ ಮೂಡ್ತು ನಿಮಗೆ? ಸರ್, ಕೃಷಿ ಎಲ್ಲಾ ಲಾಭದಾಯಕ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನಗೆ ಕೃಷಿನಲ್ಲಿ ಒಂದು ಸ್ವಾವಲಂಬಿ ಜೀವನನ ಕಟ್ಟಬೇಕು, ಅದನ್ನ ಬೇರೆ ರೈತರಿಗೂ ಕೂಡ ಇದ್ರಲ್ಲೂ ಕೂಡ ಜೀವನ ಮಾಡಬಹುದು, ಒಂದು ಸ್ವಾವಲಂಬನೆಯಿಂದ ಅಂತ ತೋರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೃಷಿಗೆ ಕಾಲಿಟ್ಟಂತದ್ದು ಸರ್. ಇದಕ್ಕೆ ಬರೋಕ್ಕಿಂತ ಮೊದಲು ಕೂಡ ಕೃಷಿ ಕೆಲಸಗಳನ್ನ ಮಾಡ್ತಾ ಇದ್ರ? ಹೌದು ಸರ್, ಅಂದ್ರೆ ನಾನು ಚಿಕ್ಕದ್ರಲ್ಲಿ ಒಂದು 3 ಇಯರ್ಸ್ ಇದ್ದಾಗ ನಮ್ಮ ಅಜ್ಜಿ ಒಂದು 5 ಗುಂಟೆ ಜಾಗದಲ್ಲಿ ತರಕಾರಿಗಳೆಲ್ಲ ಬೆಳೀತಾ ಇದ್ರು. ಅದಕ್ಕೆ ಒಂದು ಚಿಕ್ಕ ಕೊಡ ಕೊಡ್ಸಿದ್ರು ಸರ್, ಒಂದು 5 ರೂಪೀಸ್. ಅದಕ್ಕೆ ನೀರ್ ಹಾಕ್ಬೇಕಿತ್ತು ಬೋರ್ವೆಲ್ ಇಂದ ಹೊತ್ಕೊಂಡೋಗಿ. ಒಂದು 5 ಕೊಡ ಒಂದು ಗಿಡಗಳಿಗೆ ನೀರ್ ಹಾಕ್ತು ಅಂತ ಹೇಳಿದ್ರೆ 1 ರೂಪಾಯಿ ಕೊಡ್ತಿದ್ರು, 10 ಕೊಡ ಹಾಕಿದ್ರೆ 2 ರೂಪಾಯಿ ಆತರ ಕೊಡ್ತಿದ್ರು. ಅದನ್ನ ಚಾಕ್ಲೇಟು ಬಿಸ್ಕೆಟು ಅದಕ್ಕೆಲ್ಲ ಉಪಯೋಗಿಸ್ಕೊತಾ ಇದ್ದೆ ಸರ್. ಅದಾದ ನಂತರ ಶಾಲಾ ದಿನಗಳಲ್ಲಿ ಶನಿವಾರ ಭಾನುವಾರ ಏನ್ ರಜಾ ಸಿಗುತ್ತೆ ಅವಾಗನೂ ಕೂಡ ಸಂಪೂರ್ಣವಾಗಿ ಕೃಷಿನಲ್ಲೇ ತೊಡಗಿಸ್ಕೊತಾ ಇದ್ದೆ. ತಂದೆ ಜೊತೆ ಸೇರ್ಕೊಂಡು ತಂದೆ ಮಾಡುವಂತ ಕೆಲಸಗಳನ್ನು ಮಾಡ್ತಿದ್ದೆ, ತಾಯಿ ಜೊತೆ ಸೇರ್ಕೊಂಡು ಅವ್ರು ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಿದ್ದೆ. ಸೊ ನನಗೆ ಕೃಷಿ ಮಣ್ಣು ಒಂಥರ ತುಂಬಾ ಆಸಕ್ತಿ ಸರ್. ನೀವು ಕೃಷಿಗೆ ಬರೋದಕ್ಕಿಂತ ಮೊದಲು ತಂದೆಯ ಕಾಲಕ್ಕೆ ಏನೇನ್ ಬೆಳೀತಾ ಇದ್ರಿ? ಸರ್, ಅವಾಗ ತುಂಬಾ ಮಾನೋಕ್ರಾಪಿಂಗ್ ಮಾಡ್ತಿದ್ವು ಅಂತ ಹೇಳಿದ್ರೆ ಜೋಳನೆ ಹಾಕೋದು, ಭತ್ತ ಹಾಕೋದು, ಮತ್ತೆ ಆಲೂಗಡ್ಡೆ ಹಾಕೋದು ಇಷ್ಟೇ. ಇದನ್ನ ಬಿಟ್ಟು ಮುಂದೆ ಜಾಸ್ತಿ ಏನು ಬೆಳೀತಾ ಇರ್ಲಿಲ್ಲ. ಆನಂತರ ನೀವು ಕೃಷಿಗೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡ್ರಿ? ಹಂತ ಹಂತವಾಗಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಬಂದ್ರಿ?

ಅವ ಸ್ಟಾರ್ಟಿಂಗ್ ಡೇಸ್ ಕೆಲವು ಸರಿ ಮರದ ಕೆಳಗಡೆ ಕೂತ್ಕೊಂಡ ಕಣ್ಣೀರ್ ಹಾಕಿರೋ ದಿನಗಳು ಇದೆ ಸರ್. ಅದಾದ ನಂತರ ಹೇಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಕೃಷಿನಲ್ಲಿ ಚೇಂಜಸ್ ಮಾಡ್ತಾ ಬಂದೆ. ಅರಣ್ಯ ಗಿಡಗಳಂದ್ರೆ ಅರಣ್ಯ ಇಲಾಖೆಗೆ ಹೋಗ್ಬಿಟ್ಟು ಗಿಡಗಳನ್ನ ತಗೊಂಡ್ಬಂದ್ಬಿಟ್ಟು ಬದುಗಳಲ್ಲಿ ನಟ್ಟಿರೋಂಥದ್ದು ಸಿಲ್ವರು, ಹೆಬ್ಬೇವು, ಅದಾದ ನಂತರ ಕೂಳಿ, ಆಮೇಲೆ ತೇಗ, ಈ ತರ ಗಿಡಗಳನ್ನ ತಗೊಂಡ್ಬಂದು ನಡ್ಡಕ್ಕೆ ಶುರು ಮಾಡಿದೆ. ಅದಾದ ನಂತರ ಇದು ಒನ್ ಟೈಮು ಶೇಂಗಾ ಬೆಳೆದಿದ್ವು ಸರ್, ಅದರಲ್ಲಿ ಮನೆಗೆ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಒಂದು ಎಕರೆನಲ್ಲಿ, ಇನ್ನು ಉಳಿದಿದ್ದನ್ನ ಸೇಲ್ ಮಾಡಿ ಫುಲ್ಲು ಅದೆಲ್ಲ ಅಮೌಂಟನ್ನು ತೋಟಗಾರಿಕೆ ಬೆಳೆಗಳಿಗೆ ಹಾಕಿದಂಥದ್ದು. ಅಂದರೆ ತೆಂಗಿನ ಗಿಡ ತೊಗೊಂಬಂದಿದ್ದು, ಅಡಿಕೆ ಗಿಡ ಅಂತ ಹೇಳಿದ್ರೆ ಅದ್ರದ್ದು ಗೋಡ್ ತೊಗೊಂಬಂದ್ಬಿಟ್ಟು ಗಿಡ ನಾವೇ ನರ್ಸರಿ ಮಾಡ್ಕೊಂಡು ಬೆಳೆದಿದ್ದಂಥದ್ದು, ನಂತರ ಅಡಿಕೆ ಕೂರಿಸಿದ್ದಂಥದ್ದು, ಸಪೋಟ ಗಿಡಗಳನ್ನ ತೊಗೊಂಬಂದು ಸಪೋಟನ ಹಾಕಿದ್ದಂಥದ್ದು, ಅದಾದ ನಂತರ ಬಾಳೆ ಗಿಡಗಳನ್ನ ಟಿಶಿಕಲ್ಚರ್ದನ್ನ ತೊಗೊಂಬಂದು ಹಾಕಿದ್ದಂಥದ್ದು, ಎಲ್ಲದಕ್ಕೂ ಕೂಡ ಏನು ಶೇಂಗಾದಲ್ಲಿ ಬಂದಿತ್ತು ಅಮೌಂಟು ಅದನ್ನೇ ಇನ್ವೆಸ್ಟ್ ಮಾಡಿಬಿಟ್ಟು ಫುಲ್ಲು ತೋಟ ಮಾಡಿದಂಥದ್ದು. ನನಗೆ ಅದು ಸಖತ್ತು ಖುಷಿ ಅಂತ ಅನ್ನಿಸ್ತು ಸರ್. ನನ್ನ ಕನಸು ಏನಿತ್ತು ಅಂತ ಹೇಳಿದ್ರೆ ಮುಂಗಾರಲ್ಲಿ ಏನು ಬೆಳೆ ಬೆಳೀತಿದ್ವು ಅದು ಗ್ರೀನಿಶ್ ಆಗಿರ್ತಿತ್ತು ಎಲ್ಲಾ ಕಡೆ ಹೋಗಿ ನೋಡಿದಾಗ, ಹಿಂಗಾರಲ್ಲಿ ಏನು ಇರ್ತಿರ್ಲಿಲ್ಲ, ಮರುಭೂಮಿಗೆ ಹೋದಂಗೆ ಫೀಲ್ ಆಗ್ತಿತ್ತು ನಮ್ಮ ಜಮೀನಿಗೆ ಹೋದಿತ್ತು ಅಂತ ಹೇಳಿದ್ರೆ. ಸೊ ಎನಿ ಟೈಮ್ ಗ್ರೀನಿಶ್ ಆಗಿರ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಸೊ ಹಂಗಾಗಿ ಅದು ಸಕ್ಸಸ್ ಆಯ್ತು ಸರ್, ಅದು ನನಗೆ ಬಹಳ ಖುಷಿ ಅನ್ಸುತ್ತೆ ಸರ್. ಈಗ ಒಟ್ಟಿಗೆ ಎಷ್ಟು ಎಕರೆ ಜಮೀನಿದೆ ಸರ್? ನಮ್ದು 5 ಎಕರೆ 16 ಗುಂಟೆ ಇದೆ ಸರ್. 5 ಎಕರೆ 16 ಗುಂಟೆಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನ ತಾವು ಅಳವಡಿಕೆಯನ್ನ ಮಾಡ್ಕೊಂಡಿದ್ದೀರಾ, ಯಾವ್ಯಾವದಕ್ಕೆ ಎಷ್ಟೆಷ್ಟು ಜಾಗ ಕೊಟ್ಟಿದ್ದೀರಾ, ಏನೆಲ್ಲ ಸಮಗ್ರ ಕೃಷಿ ಪದ್ಧತಿಗಳನ್ನ ನೀವು ಅಳವಡಿಕೆಯನ್ನ ಮಾಡ್ಕೊಂಡಿದ್ದೀರಾ? ಮೇವಿನ ಬೆಳೆಗಳು ಬೆಳ್ಕೊಂತೀವಿ ಹಸುಗಳಿಗೆ, ಅದಾದ ನಂತರ ತೋಟಗಾರಿಕೆ ಬೆಳೆಗಳು ಅಂತ ಹೇಳಿದ್ರೆ ಅಡಿಕೆ, ತೆಂಗು, ಸಪೋಟ, ಬಾಳೆ ಇದೆ ಸರ್. ಅದಾದ ನಂತರ ಸಾವಯವ ತರಕಾರಿಗಳನ್ನ 5 ಗುಂಟೆ ಜಾಗದಲ್ಲಿ ಬೆಳೆದಿರುವಂತದ್ದು 22 ರೀತಿಯ ತರಕಾರಿಗಳು. ಇದರಲ್ಲಿ ಬಳ್ಳಿ ತರಕಾರಿಗಳು, ಗೆಡ್ಡೆ ತರಕಾರಿಗಳು, ಗಿಡ ತರಕಾರಿಗಳು, ಎಲ್ಲಾ ರೀತಿ ಸೊಪ್ಪುಗಳು ಬೆಳೆದಿರುವಂತದ್ದು. ಇದನ್ನ ಸ್ವಂತ ಮನೆಗೂ ಕೂಡ ಉಪಯೋಗಿಸ್ಕೊಂಡು ಸಾವಯವ ಸಂತೆ ಮೂಲಕ ಗ್ರಾಹಕರಿಗೆ ನೇರವಾಗಿ ಮಾರುವಂತದ್ದು. ಕೆಲವೊಂದು ಗ್ರಾಹಕರು ಇಲ್ಲೇ ನಮ್ದು ಜಮೀನಿಗೆ ಬಂದು ಕೂಡ ಪರ್ಚೇಸ್ ಮಾಡ್ತಾರೆ ತರಕಾರಿಗಳು. ಇದರಿಂದ ಒಳ್ಳೆ ಇನ್ಕಮ್ ಸಿಗ್ತಿದೆ. ಅದಾದ ನಂತರ ಜೇನು ಸಾಕಾಣಿಕೆ ಮಾಡಿರುವಂತದ್ದು 7 ದಿನಗಳ ಟ್ರೈನಿಂಗ್ ತಗೊಂಡಿದ್ದಂಥದ್ದು ಕಂದಿ ಕೆವಿಕೆನಲ್ಲಿ. ಅದಾದ ನಂತರ 3 ಬಾಕ್ಸ್ಗಳನ್ನ 3 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ ಜೇನು ಸಾಕಾಣಿಕೆ ಮಾಡಿ. ಅದರಿಂದ ಒಳ್ಳೆ ಉತ್ತಮವಾದ ಒಂದು ಜೇನು ಸಿಗ್ತಾ ಇದೆ. ಅದನ್ನ ಮನೆಗೂ ಉಪಯೋಗಿಸ್ಕೋತೀವಿ ಮತ್ತೆ ಮಾರಾಟನೂ ಕೂಡ ಮಾಡ್ತೀವಿ. ಅಂದ್ರೆ ನಂದೆಲ್ಲ ಡೈರೆಕ್ಟ್ ಮಾರ್ಕೆಟಿಂಗ್, ಫ್ರೆಂಡ್ಸ್ಗಿರ್ಬೋದು ಅಥವಾ ಸಾವಯವ ಸಂತೆಗಳಲ್ಲಿರ್ಬೋದು ಮಾರುವಂಥದ್ದು. ಅದಾದ ನಂತರ ಕೃಷಿ ಬೆಳೆಗಳಂತ ಹೇಳಿದ್ರೆ ಜೋಳ ಬೆಳಿತೀವಿ ಮುಂಗಾರು ಮತ್ತೆ ಹಿಂಗಾರಲ್ಲಿ, ಶುಂಠಿ ಬೆಳಿತೀವಿ, ಕೆಸ ಬೆಳಿತೀವಿ, ಶೇಂಗಾ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತೀವಿ, ಮತ್ತೆ ತರಕಾರಿಗಳು ಕ್ಯಾರೆಟು, ಬೀಟ್ರೂಟು, ಮೂಲಂಗಿ, ಮೆಣಸಿನಕಾಯಿ, ಈ ತರ ಎಲ್ಲ 1/2 ಎಕರೆ 1/4 ಎಕರೆ ಈ ತರ ಎಲ್ಲ ಬೆಳಿತೀವಿ. ಮತ್ತೆ ಇನ್ನ ಬದುಗಳಲ್ಲಿ ಅರಣ್ಯದ ಗಿಡಗಳನ್ನ ಬೆಳೆಸಿರುವಂತದ್ದು. ಒಟ್ಟು ನಮ್ದು ಸಮಗ್ರ ಕೃಷಿ ಏನಂತ ಹೇಳಿದ್ರೆ ಬದುಗಳಲ್ಲಿ ಅರಣ್ಯ ಬೆಳೆಗಳು, ಅದ್ರ ಮಧ್ಯ ತೆಂಗು ಅಥವಾ ಸಪೋಟ, ಇದು ತೋಟಗಾರಿಕೆ ಬೆಳೆಗಳು, ಅದ್ರ ಮಧ್ಯ ಕೃಷಿ ಬೆಳೆಗಳು, ಒಟ್ಟು ಒಂದೇ ಜಾಗದಲ್ಲಿ 3 ತರ ಬೆಳೆಗಳು ಅಳವಡಿಸಿಕೊಂಡಿರುವಂತದ್ದು ಸರ್. ತರಕಾರಿಯನ್ನ ಬೆಳೀತಾ ಇದ್ದೇವೆ ಅಂತ ಹೇಳಿ ತಾವು ಹೇಳಿದ್ರಿ, ಮತ್ತೆ ಅದಕ್ಕೆ ನೇರ ಮಾರುಕಟ್ಟೆಯನ್ನು ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಎಷ್ಟು ಪ್ರದೇಶದಲ್ಲಿ ತರಕಾರಿಯನ್ನ ಬೆಳೀತಿದ್ರಿ, ಎಂತೆಂತಹ ತರಕಾರಿಗಳನ್ನ ಬೆಳೀತಾ ಇದ್ರಿ, ಇದರಿಂದ ಬರ್ತಾ ಇರತಕ್ಕಂತಹ ಆದಾಯ ಅಥವಾ ಲಾಭ? ಸರ್, ಇದು ತುಂಬಾ ಚೆನ್ನಾಗಿದೆ. ಇದ ಏನಂತ ಹೇಳಿದ್ರೆ ಎಲ್ಲಾ ರೈತರಿಗೂ ಜಮೀನ್ ಇರುತ್ತೆ, ನನಗೆ ಗೊತ್ತಿರೋಂಗೆ. ಕಮ್ಮಿ ಜಾಗ ಏನಕ್ ತಗೊಂಡೆ ಅಂತ ಹೇಳಿದ್ರೆ 5 ಗುಂಟೆನ ಮನೆಯೊಗೆ ಉಪಯೋಗ ಆಗ್ಬೇಕು, ಅದಾದ ನಂತರ ನಮ್ಗೆ ಅದ್ರಲ್ಲಿ ಇನ್ಕಮ್ ಕೂಡ ಸಿಗ್ತಾ ಹೋಗ್ಬೇಕು. ಈಗ 5 ಗುಂಟೆನಲ್ಲಿ 22 ವಿವಿಧ ರೀತಿಯ ತರಕಾರಿಗಳನ್ನ ಬೆಳೆದಿರುವಂತದ್ದು, ಬಳ್ಳಿ ತರಕಾರಿಗಳು, ಗೆಡ್ಡೆ ತರಕಾರಿಗಳು, ಗಿಡ ತರಕಾರಿಗಳು, ಸೊಪ್ಪುಗಳು. ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಮನೆಗೆ ಬಳಸ್ಕೊಂಡು ವೀಕ್ಲಿ ಅಂತ ಹೇಳಿದ್ರೆ 3 ಮಂತ್ಸ್ಗೆ ಇದು ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಇದರಲ್ಲಿ 1 ತಿಂಗಳಿಗೆ 8,000 ಸಿಗುತ್ತೆ, 1 ವಾರಕ್ಕೆ 2,000 ಸಿಗುತ್ತೆ, 1 ಕಟಾವಿಗೆ ಕಮ್ಮಿ ಅಂದ್ರೆ 25,000 ಇನ್ಕಮ್ ಆಗುತ್ತೆ. ಅಂದ್ರೆ ಇದರಲ್ಲಿ ಖರ್ಚು ಕಳೆದು 20,000 ಸಿಗುತ್ತೆ. 1 ವರ್ಷಕ್ಕೆ ಈ 5 ಗುಂಟೆ ಜಾಗದಲ್ಲಿ ಆಲ್ಮೋಸ್ಟ್ ಆಲ್ 1,80,000 ಸಿಗುತ್ತೆ ಸರ್. ಏನೇನ್ ತರಕಾರಿಗಳನ್ನ ಬೆಳಿತೀರಿ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ? ಸೊಪ್ಪುಗಳು ಎಲ್ಲಾ ತರದ್ದು, ಅಂದ್ರೆ ಸಬ್ಸಿಗೆ ಇರ್ಬೋದು, ಸಂಬಾರ ಇರ್ಬೋದು, ಮೆಂತ್ಯ ಇರ್ಬೋದು, ಪಾಲಕ್ ಇರ್ಬೋದು, ದಂಟ್ ಇರ್ಬೋದು, ಲಾಳಿ ಇರ್ಬೋದು, ಅದಾದ ನಂತರ ಪುದೀನ ಇರ್ಬೋದು, ಈ ತರ ಎಲ್ಲಾ ತರ ಸೊಪ್ಪುಗಳು. ಏನಂತ ಹೇಳಿದ್ರೆ ಬೆಡ್ ಮಾಡ್ಕೊಂಡ್ಬಿಟ್ಟು ಏನ್ ಶುಂಠಿಗೆ ಬೆಡ್ ಮಾಡ್ಕೋತೀವಿ ಅದೇ ತರ ಮಾಡ್ಕೊಂಡು ಬೆಳೆಯುವಂಥದ್ದು. ಅದಾದ ನಂತರ ಗಿಡ ತರಕಾರಿಗಳು ಬಂದ್ಬಿಟ್ಟು ಮೆಣಸಿನ್ಕಾಯಿ, ಟೊಮೊಟೊ, ಮುಳುಗಾಯಿ, ಈ ತರ ಬೆಳೆಯುವಂಥದ್ದು. ಅದಾದ ನಂತರ ಗೆಡ್ಡೆ ತರಕಾರಿಗಳಂತ ಹೇಳಿದ್ರೆ ಕ್ಯಾರೆಟು, ಬೀಟ್ರೂಟು, ಮೂಲಂಗಿ, ಈ ತರ ಬೆಳೆಯುವಂಥದ್ದು. ಅದಾದ ನಂತರ ಬಳ್ಳಿ ತರಕಾರಿಗಳಂದ್ರೆ ಹೀರೆಕಾಯಿ, ಹಾಗಲಕಾಯಿ, ಪಟ್ಲಕಾಯಿ, ಅದಾದ ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಈ ತರ ಮಧ್ಯ ಬೆಳ್ಕೊಳ್ಳೋ ಅಂತದ್ದು ಸರ್. ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇದ್ರೆ ಹೇಗೆ? ಹಾ ಹೌದು ಸರ್, ಇದು ಸಂಪೂರ್ಣವಾಗಿ ಸಾವಯವ ಪದ್ಧತಿನಲ್ಲೇ ಬೆಳೆಯುವಂತದ್ದು. ಇದು ಸ್ಟಾರ್ಟಿಂಗ್ ಏನಂತ ಹೇಳಿದ್ರೆ ಭೂಮಿಗೆ ಹಸಿರೆಲೆ ಗೊಬ್ಬರನ ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ, ಈ ಹಬ್ಸೆಣ್ಬೆ ಏನ್ ಬರುತ್ತೆ ಅದನ್ನ ಬೆಳೆದ್ಬಿಟ್ಟು 45 ದಿನ ಆದ ನಂತರ ಅದು ಏನು ಹೂ ಬಿಡಕ್ ಸ್ಟಾರ್ಟ್ ಆಗುತ್ತೆ ಅವಾಗ ರೋಟರಿ ಮಾಡೋ ಅಂತದ್ದು. ನಂದೇ 9 HP ಒಂದು ಪವರ್ ಟಿಲ್ಲರ್ ತಗೊಂಡಿದೀನಿ, ಅದ್ರಲ್ಲಿ ನಾನೇ ಮಾಡ್ಕೋತೀನಿ. ಅದಾದ ನಂತರ ಕೊಟ್ಟಿಗೆ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಮತ್ತೆ ಗಂಜ್ಲ ಇದನ್ನ ಭೂಮಿಗೆ ಸೇರಿಸುವಂತದ್ದು. ಸೇರಿಸ್ಬಿಟ್ಟು ನೀಟಾಗಿ ಹದ ಮಾಡ್ಕೊಳ್ಳೋಂಥದ್ದು ರೋಟ್ರಿನಲ್ಲಿ. ಅದಾದ ನಂತರ ಗುದ್ದಿನಲ್ಲಿ ಬೆಡ್ಗಳನ್ನ ನಾನೇ ಮಾಡ್ಕೋತೀನಿ. 3 ಅಗಲ 12 ಉದ್ದ ಈ ತರ ಬೆಡ್ಗಳನ್ನ ಮಾಡಿರುವಂತದ್ದು. ಒಂದು ಬೆಡ್ ಅಲ್ಲಿ ಒಟ್ಟು 3 ತರ ತರಕಾರಿಗಳನ್ನ ಬೆಳಿತೀನಿ. ಒಂದು ಗಿಡ ತರಕಾರಿ, ಆ ಕಡೆ ಈ ಕಡೆ ಸೊಪ್ಪು. ಸೊ ಸೊಪ್ಪು ಕಟಾವಾದ ನಂತರ ಏನ್ ಗಿಡ ತರಕಾರಿ ಇರುತ್ತೆ ಅದು ಸ್ಪೇಸ್ ಕವರ್ ಆಗತ್ತೆ. ಸೊ ಹಂಗಾಗಿ ಒಂದು ಬೆಡ್ ಅಲ್ಲಿ 2 ತರ ಅಥವಾ 3 ತರ ಈ ತರ ತರಕಾರಿಗಳನ್ನ ಬೆಳೀತಾ ಹೋಗ್ತೀನಿ ಸರ್. ಈಗ ಸೊಪ್ಪನ್ನ ಹಾಕಿದಂತ ಬೆಡ್ ಅಲ್ಲಿ ಮಧ್ಯದಲ್ಲಿ ಬೇರೆ ತರಹದ ತರಕಾರಿನೂ ಕೂಡ ಬೆಳಿತೀನಿ ಅಂತ ಹೇಳಿದ್ರಿ, ಯಾವ ತರಹದ ತರಕಾರಿಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅದಕ್ಕೆ? ಸರ್, ಇದ್ರಲ್ಲಿ ಗಿಡ ತರಕಾರಿಗಳು ಅಂದ್ರೆ 2 ಸೈಡು ಸೊಪ್ಪು ಬಂತು ಅಂತ ಹೇಳಿದ್ರೆ ಮಧ್ಯದಲ್ಲಿ ಗಿಡ ತರಕಾರಿ ಅಥವಾ ಬಳ್ಳಿ ತರಕಾರಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಂಥದ್ದು, ಅಥವಾ 2 ಸೈಡು ಗೆಡ್ಡೆ ತರಕಾರಿ ಬಂತು ಅಂತ ಹೇಳಿದ್ರೆ ಅದೇ ಗಿಡ ತರಕಾರಿ ಅಥವಾ ಬಳ್ಳಿ ತರಕಾರಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಂಥದ್ದು ಸರ್. ಅಂತ ಅಂದ್ರೆ ಅದೇ ಈ ಬೆಂಡೆ ಈ ತರದ್ದೆಲ್ಲ ಹಾಕೊಳ್ತೀರಿ? ಹೌದು ಸರ್, ಬೆಂಡೆ, ಟೊಮೊಟೊ, ಮುಳುಗಾಯಿ, ಮೆಣಸಿನ್ಕಾಯಿ ಈ ತರ ಬೆಳಿತೀವಿ ಸರ್. ಅಂತ ಅಂದ್ರೆ ಎರಡನ್ನೂ ಒಟ್ಟಿಗೆ ಬಿತ್ತನೆ ಅಥವಾ ನಾಟಿ ಮಾಡ್ತೀರಾ ಹೇಗೆ? ಹೌದು ಸರ್, ಒಟ್ಟಿಗೆ ಮಾಡ್ತೇವೆ. ಒಟ್ಟಿಗೆ ಮಾಡ್ತೀರ, ಬೇಗ ಸೊಪ್ಪು ಬರುತ್ತೆ. ಒಂದು 20-40 ದಿವಸ ಸೊಪ್ಪು ಕಟಾವ್ ಆಗುತ್ತೆ. ಸೊಪ್ಪು ಕಟಾವ್ ಆದ ನಂತರ ಆ ಜಾಗ ವೇಸ್ಟ್ ಆಗೋದಿಲ್ಲ, ಅಲ್ಲಿ ಟೊಮೊಟೊ ಹಾಕೊಂಡಿರ್ತೀರಾ ಅಥವಾ ಬೆಂಡೆ ಹಾಕೊಂಡಿರ್ತೀರಾ, ಅದು ಆ ನಂತರ ಫಸಲನ್ನ ಕೊಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹಂಗಾಗಿ ನಿರಂತರವಾಗಿ ಫಸಲು ನಿಮಗೆ ದೊರೀತಾ ಇರುತ್ತೆ. ಹೌದು ಸರ್, ನಿರಂತರವಾಗಿ ಸಿಗತ್ತೆ ಸರ್. ನೇರವಾಗಿ ಮಾರುಕಟ್ಟೆ ಮಾಡ್ತೀನಿ ಅಂತ ಹೇಳಿದ್ರಿ, ಎಲ್ಲೆಲ್ಲಿ ಮಾಡ್ತೀರಾ ಮತ್ತೆ ಹೇಗೆ ಆಗ್ತಾ ಇದೆ ನೇರ ಮಾರುಕಟ್ಟೆ? ಸರ್, ನೇರ ಮಾರುಕಟ್ಟೆ ಅಂದ್ರೆ ಸಾವಯವ ಸಂತೆ ಮೂಲಕ ಗ್ರಾಹಕರಿಗೆ ನೇರವಾಗಿ ಕೊಡುವಂತದ್ದು. ನಂತರ ಅವ್ರದ್ದು ಮೊಬೈಲ್ಸ್ ನಂಬರ್ಸ್ ಎಲ್ಲ ತಗೊಂಡ್ಬಿಟ್ಟು ಕೆಲವೊಬ್ರು ಅವರೇ ಕೇಳ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನು ತರಕಾರಿ ಬೇಕಿರುತ್ತೆ ಅದನ್ನ ಕೊಡುವಂತದ್ದು. ಅದಾದ ನಂತರ ಇಲ್ಲಿ ಜಮೀನಿಗೂ ಕೂಡ ಬರ್ತಾರೆ ಸರ್, ಇಲ್ಲೂ ಕೂಡ ಬಂದು ತಗೊಂಡೋಗ್ತಾರೆ. ಸೊ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ, ಮತ್ತೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ ಸರ್. ಹೇಗೆ ಮಾರಾಟ ಮಾಡ್ತೀರಾ ಅಂದ್ರೆ ಬೆಲೆ ಹೇಗಿರುತ್ತೆ? ಯಾಕೆ ಅಂತ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ನೀವು ಬೆಳೀತಕ್ಕಂಥದ್ದು, ಹಾಗಾಗಿ ಬೆಲೆ ಹೇಗೆ ಕೊಡ್ತೀರಾ? ಸರ್, ಇದರಲ್ಲಿ ಕಾನ್ಸ್ಟೆಂಟ್ ಪ್ರೈಸ್ ಇರುತ್ತೆ, ಕೆಲವೊಂದ್ಸರಿ ಜಾಸ್ತಿ ಇತ್ತು ಅಂದಾಗ ಸ್ವಲ್ಪ ವೇರಿಯೇಷನ್ ಮಾಡ್ತೀನಿ. ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಒಂದು ಸೊಪ್ಪು ಯಾವ್ದೇ ಕಂತ ಇಲ್ಲಿ ಅದು 5 ರುಪೀಸ್, ಮತ್ತೆ ಯಾವ್ದೇ ತರಕಾರಿ ಇಲ್ಲಿ ಅದು 40 ರುಪೀಸ್, ಆ ತರ ಮಾರುವಂತದ್ದು ಸರ್. ಸ್ವಲ್ಪ ಮಾರುಕಟ್ಟೆ ಬೆಲೆಗಿಂತಲೂ ಕಡಿಮೆನೇ ಇರುತ್ತೆ. ಹಾ ಹೌದು ಸರ್. ಎಷ್ಟು ಹಸುಗಳನ್ನ ಸಾಕಾಣಿಕೆ ಮಾಡ್ಕೊಂಡಿದ್ರೆ ಏನ್ ಅನುಕೂಲ ಆಗ್ತದೆ ಹಸುಗಳಿಂದ? ಸರ್, ಹಸುಗಳಿಂದ ಅಂತ ಹೇಳಿದ್ರೆ ಒಂದು ಡೈರಿಗೆ ಹಾಲು ಹಾಕ್ತಿವಿ, ಅದಾದ ನಂತರ ಅದ್ರದ್ದು ಏನು ಸಗಣಿ ಮತ್ತೆ ಗಂಜಲ ಸಿಗುತ್ತೆ ಅದರಿಂದ ಜೀವಾಮೃತ ಮಾಡ್ಕೊಂಡ್ಬಿಟ್ಟು ಭೂಮಿಗೆ ಬಳಸುವಂಥದ್ದು. ಅದಾದ ನಂತರ ಗಂಜಲನ ಒಂದು ಏನು ರೋಗಗಳು ಬರುತ್ತೆ ಕೆಲವೊಂದು ತರಕಾರಿಗಳಿಗೆ, ಅದಕ್ಕೆ ನೀರಿನ ಜೊತೆ ಸೇರಿಕೊಂಡು ಸಿಂಪಡಣೆ ಮಾಡೋ ಅಂಥದ್ದು. ಅದಾದ ನಂತರ ಹಸುಗಳದ್ದು ಸಗಣಿ ಮತ್ತೆ ವೇಸ್ಟ್ ಏನು ತಿಂದು ಬಿಟ್ಟಿರುತ್ತೆ ಕೃಷಿ ತ್ಯಾಜ್ಯಗಳು, ಅದನ್ನೆಲ್ಲ ಸೇರಿಸಿ ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋಂಥದ್ದು, ಅದನ್ನ ತೋಟಗಾರಿಕೆ ಬೆಳೆಗಳು ಎಲ್ಲಾ ಬೆಳೆಗಳಿಗೂ ಕೂಡ ಉಪಯೋಗಿಸ್ಕೊಳ್ಳೋಂಥದ್ದು ಸರ್. ಎಷ್ಟು ಹಾಲು ಸಿಗುತ್ತೆ ಪ್ರತಿ ದಿವಸ? ಫಸ್ಟ್ 45 ಲೀಟರ್ಸ್ ಆಗ್ತಿದ್ವಿ, ಇವಾಗ ಕಮ್ಮಿ ಆಗಿದೆ, ಒಂದು 30 ಲೀಟರ್ಸ್ ತರ ಸಿಗುತ್ತೆ ಸರ್ ಪರ್ ಡೇ. ಈ ಹಸು ಸಾಕಾಣಿಕೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಬಹಳ ಬೇರೆ ಬೇರೆ ತರಹದ ಬೆಳೆಗಳನ್ನ ಅಂತಂದ್ರೆ ಮೇವಿನ ಬೆಳೆಗಳನ್ನ ನೀವು ಬೆಳ್ಕೊಂಡಿದೀರ. ಅದ್ರಲ್ಲಿ ಬಹಳ ಮುಖ್ಯವಾಗಿ ಕುದುರೆ ಮೆಂತೆ, ಮೇವಿನ ಸಜ್ಜೆ, ಮೇವಿನ ಅಲಸಂದೆ, ನೇಪಿಯರ್ ಮತ್ತೆ ಆಫ್ರಿಕನ್ ಟಾಲು ಈ ತರಹದ ಬೆಳೆಗಳನ್ನ ಬೆಳ್ಕೊಂಡಿದ್ರ ಮೇವಿನ ಬೆಳೆಗಳಾಗಿ. ಏನು ಇದ್ರ ವಿಶೇಷ ಮತ್ತೆ ತುಂಬಾ ಇಷ್ಟಪಟ್ಟು ತಿಂತಾವ ಹಸುಗಳು ಹೇಗೆ? ಹೌದು ಸರ್, ಹಸುಗಳು ತುಂಬಾ ಚೆನ್ನಾಗಿ ತಿನ್ನುತ್ತೆ. ಯಾಕಂತ ಹೇಳಿದ್ರೆ ಇದಕ್ಕೆ ಒಂದು ಸಮತೋಲನ ಆಹಾರವನ್ನ ಕೊಡಬೇಕು ಹಸುಗಳಿಗೆ. ಇದಕ್ಕೆ ಅಜೋಲಾನು ಕೂಡ ಬೆಳೆದಿದ್ದೀನಿ, ಅದನ್ನ ಏನು ಹಿಂಡಿ ಕೊಡ್ತೀವಿ ಅದ್ರ ಜೊತೆ ಸೇರಿಸಿ ಕೊಡುವಂಥದ್ದು. ಕೆಲವೊಂದ್ಸರಿ ಅಜೋಲಾನ ಕಪ್ಪು ಬೆಲ್ಲ ಒಂದು 50 ಗ್ರಾಮ್ 1 ಕೆಜಿಗೆ, ಅಜೋಲಾಕ್ಕೆ ಒಂದು 5 ಗ್ರಾಮ್ ಉಪ್ಪು ಅದನ್ನ ಮಿಕ್ಸ್ ಮಾಡಿ ಕೊಡ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ತಿನ್ನುತ್ತವೆ. ಅದಾದ ನಂತರ ಇದು ಮೇವಿನ ಬೆಳೆಗಳು ಏನಂತ ಹೇಳಿದ್ರೆ ಒಂದು ಸಮಗ್ರ ಅಂದ್ರೆ ಸಂಪೂರ್ಣ ಮಂದ ಆಹಾರವನ್ನು ಹಸುಗಳಿಗೆ ಕೊಡ್ತು ಅಂತ ಹೇಳಿದ್ರೆ ರೈತರಿಗೆ ನನಗೆ ಗೊತ್ತಿರೋಂಗೆ ಒಂದು 60-70% ಹಸುಗಳಿಗೆ ಕೊಡುವಂತ ಆಹಾರದಲ್ಲೇನೆ ಕೂಡ ವೆಚ್ಚ ಖರ್ಚಾಗುತ್ತೆ, ದುಡ್ಡೆಲ್ಲ ಅದಕ್ಕೆ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಎಲ್ಲಾ ತರದನ್ನು ಬೆಳ್ಕೊಳ್ಳೋದ್ರಿಂದ ಅಂದ್ರೆ ಏಕದಳ ಮತ್ತೆ ದ್ವಿದಳ ಎರಡನ್ನು ಒಟ್ಟಿಗೆ ಕೊಡೋದ್ರಿಂದ ಅದಕ್ಕೆ ಒಂದು ಸಂಪೂರ್ಣವಾದ ಆಹಾರ ಸಿಗುತ್ತೆ. ಸೊ ಹಂಗಾಗಿ ಇದೆ ಎಲ್ಲಾ ತರದ್ದು ಮೇವಿನ ಬೆಳೆಗಳನ್ನ ಬೆಳ್ಕೊಂಡಂತದ್ದು. ಎಷ್ಟೆಷ್ಟು ಪ್ರದೇಶದಲ್ಲಿ ಬೆಳ್ಕೊಂಡಿದ್ದಾರೆ ಈ ಮೇವಿನ ಬೆಳೆಗಳನ್ನ?